घोषणा की है। झांसी के बेटे का, झांसी का यह सम्मान हम सभी को गौरवान्वित करता है। साथियों, यहां आने से पहले मैं महोबा में था, जहां बुंदेलखंड की जल समस्या के समाधान के लिए पानी से जुड़ी योजनाओं और दूसरी विकास परियोजना के लोकार्पण और शिलान्यास का अवसर मुझे मिला। और अब झांसी में राष्ट्र रक्षा समर्पण पर्व का हिस्सा बन रहा हूं। ये पर्व आज झांसी से देश के रक्षा क्षेत्र में एक नया अध्याय शुरू कर रहा है। अभी यहां 400 करोड़ रुपए के भारत डायनेमिक लिमिटेड के एक नए प्लांट का शिलान्यास हुआ है। इससे यूपी डिफेंस कॉरिडोर के झांसी नोड को नई पहचान मिलेगी। झांसी में एंटी टैंक मिसाइल के लिए उपकरण बनेंगे, जिनसे सीमाओं पर हमारे जवानों को नई ताकत, नया विश्वास। और इसका परिणाम सीधा सीधा यही होगा कि देश की सीमाएं और ज्यादा सुरक्षित होगी। साथियों, इसके साथ ही आज भारत में निर्मित स्वदेशी लाइट कॉम्बैट हेलीकॉप्टर्स, ड्रोन्स और इलेक्ट्रॉनिक वॉरफेयर सिस्टम भी हमारी सेनाओं का समर्पण किए गए हैं। ये ऐसा लाइट कॉम्बैट हेलीकॉप्टर है जो करीब 16,500 फीट की ऊंचाई पर उड़ सकता है। ये नए भारत की ताकत है, आत्मनिर्भर भारत की उपलब्धि है, जिसकी साक्षी हमारी ये वीर झांसी बन रही है। साथियों, आज एक और हमारी सेनाओं की ताकत बढ़ रही है, तो साथ ही भविष्य में देश की रक्षा के लिए सक्षम युवाओं के लिए जमीन भी तैयार हो रही है। ये 100 सैनिक स्कूल जिनकी शुरुआत होगी, ये आने वाले समय में देश का भविष्य ताकतवर हाथों में देने का काम करेंगे। हमारी सरकार ने सैनिक स्कूलों में बेटियों के एडमिशन की भी शुरुआत की है। 33 सैनिक स्कूलों में इस सत्र से गर्ल्स स्टूडेंट्स की एडमिशन शुरू भी हो गई है। यानी अब सैनिक स्कूलों से रानी लक्ष्मीबाई जैसी बेटियां भी निकलेगी, जो देश की रक्षा, सुरक्षा और विकास की जिम्मेदारी अपने कंधों पर उठाए। इन सब प्रयासों के साथ ही एनसीसी अलुमनाई एसोसिएशन और एनसीसी कैडेट्स के लिए नेशनल प्रोग्राम ऑफ सिमुलेशन ट्रेनिंग ये राष्ट्र रक्षा समर्पण पर्व की भावना को साकार करेंगे। और मुझे खुशी है कि आज रक्षा मंत्रालय ने, एनसीसी ने मुझे मेरे बचपन की यादें याद दिला दी। मुझे फिर से एक बार एनसीसी का वो रुबाब, एनसीसी का एक मिजाज उससे जोड़ दिया। मैं भी देश भर में उन सब से आग्रह करूंगा कि आप भी अगर कभी एनसीसी के कैडेट के रूप में रहे हैं, तो आप जरूर इस अलुमना एसोसिएशन के हिस्से बनिए और आओ, हम सभी पुराने एनसीसी कैडेट देश के लिए आज जहां हो, जैसा भी काम करते हो, कुछ न कुछ देश के लिए करने का संकल्प करें, मिलकर करें। जिस एनसीसी ने हमें शिस्त सिखाई, जिस एनसीसी ने हमें साहस सिखाया, जिस एनसीसी ने हमें राष्ट्र के स्वाभिमान के लिए जीने का सबक सिखाया, ऐसे संस्कारों को अब देश के लिए हम भी उजागर करें। एनसीसी के कैडेट्स के जज्बे का, उनके समर्पण का लाभ अब देश के बॉर्डर और कोस्टल एरियाज को भी प्रभावी तरीके से मिलेगा। आज पहला एनसीसी एलुमनाई सदस्यता कार्ड मुझे देने के लिए मैं आप सबका बहुत आभारी हूं। मेरे लिए ये गर्व का विषय है। साथियों, एक और बड़ी अहम शुरुआत आज झांसी की बलिदानी मिट्टी से हो रही है। आज नेशनल वॉर मेमोरियल पर डिजिटल कियोस्क को भी लॉन्च किया जा रहा है। अब सभी देशवासी हमारे शहीदों को, वॉर हीरोज को मोबाइल ऐप के जरिए अपनी श्रद्धांजलि दे सकेंगे। पूरे देश के साथ एक प्लेटफॉर्म भावात्मक रूप से जुड़ सकेंगे। पार्क के भी यह भी झांसी को समर्पित किया गया है। आज जब दुनिया प्रदूषण और पर्यावरण की चुनौतियों से जूझ रही है, तब सोलर पावर पार्क जैसी उपलब्धियां देश और प्रदेश के दूरदर्शी विजन का उदाहरण है। मैं विकास की इन उपलब्धियों के लिए, अनवरत चल रही कार्य योजनाओं के लिए भी आप सभी को बधाई देता हूं। साथियों, मेरे पीछे ऐतिहासिक झांसी का किला इस बात का जीता जागता गवाह है कि भारत कभी कोई लड़ाई शौर्य और वीरता की कमी से नहीं हारा। रानी लक्ष्मीबाई के पास अगर अंग्रेजों के बराबर संसाधन और आधुनिक हथियार होते तो देश की आजादी का इतिहास शायद कुछ और होता। जब हमें आजादी मिली तब हमारे पास अवसर था, अनुभव भी था। देश को सरदार पटेल के सपनों का भारत बनाना, आत्मनिर्भर भारत बनाना हमारी जिम्मेदारी है। यही आजादी के अमृतकाल में देश का संकल्प है, देश का लक्ष्य है। और बुंदेलखंड में यूपी डिफेंस इंडस्ट्रियल कॉरिडोर, इस अभियान में सारथी की भूमिका निभाने जा रहा है। जो बुंदेलखंड कभी भारत के शौर्य और साहस के लिए जाना जाता था, उसकी पहचान अब भारत के सामरिक सामर्थ्य के प्रमुख केंद्र के तौर पर भी होगी। बुंदेलखंड एक्सप्रेसवे इस क्षेत्र के विकास के लिए का एक्सप्रेस बनेगा, ये मेरे पर विश्वास कीजिए। आज यहां मिसाइल टेक्नोलॉजी से जुड़ी एक कंपनी का शिलान्यास हो रहा है। आने वाले समय में ऐसी कई और कंपनियां भी आएगी। साथियों, लंबे समय से भारत को दुनिया के सबसे बड़े हथियार और एक प्रकार से हमारी क्या पहचान बन गई, हमारी पहचान एक ही बन गई, हथियार खरीदार देश। हमारी गिनती उसी में रह रही थी, लेकिन आज देश का मंत्र है मेक इन इंडिया, मेक फॉर वर्ल्ड। आज भारत अपनी सेनाओं को आत्मनिर्भर बनाने के लिए काम कर रहा है। हम देश के डिफेंस सेक्टर से देश के प्राइवेट सेक्टर के टैलेंट को भी जोड़ रहे हैं। नए स्टार्टअप्स को अपने क्षेत्र में भी अपना कमाल दिखाने का मौका मिल रहा है। और इन सब के यूपी डिफेंस कॉरिडोर का झांसी नोड बड़ी भूमिका निभाने जा रहा है। इसका मतलब है यहां के एमएसएमई इंडस्ट्री के लिए, छोटे उद्योगों के लिए नई संभावनाएं तैयार होगी, यहां के युवाओं को रोजगार के नए अवसर मिलेंगे। और इसका मतलब है जो क्षेत्र कुछ साल पहले तक गलत नीतियों के कारण पलायन से पीड़ित था, वो अब नई संभावनाओं के कारण निवेशकों के आकर्षण का केंद्र बनेगा। देश विदेश से लोग बुंदेलखंड आएंगे। बुंदेलखंड की जिस धरती को कभी कम बारिश और सूखे की वजह से बंजर माने जाने लगा था, वहां आज प्रगति के बीज अंकुरित हो रहे हैं। साथियों, देश ने यह भी तय किया है कि रक्षा बजट से जो हथियार उपकरणों की खरीदी होगी उसमें बड़ा हिस्सा मेक इन इंडिया उपकरणों पर ही खर्च होगा। रक्षा मंत्रालय ने 200 से ज्यादा ऐसे उपकरणों की लिस्ट भी जारी की है जो अब देश में ही सही खरीदे जाएंगे, बाहर से ला ही नहीं सकते हो, उन्हें विदेश से खरीदने पर पाबंदी लगा दी गई है। साथियों, हमारे आदर्श रानी लक्ष्मीबाई, जलकारी बाई, अवंती बाई, उदा देवी जैसी अनेक वीरांगनाएं हैं, हमारे आदर्श लोह पुरुष सरदार पटेल, चंद्रशेखर आजाद, भगत सिंह जैसी महान आत्माएं हैं। इसलिए आज अमृत महोत्सव में हमें एक साथ आना है, एक साथ आकर देश की एकता अखंडता के लिए, हम सबकी एकता के लिए संकल्प लेना है। हमें विकास और प्रगति के लिए संकल्प लेना है। जैसे अमृत महोत्सव में आज रानी लक्ष्मीबाई को देश इतने भव्य तरीके से याद कर रहा है, ऐसे ही बुंदेलखंड के अनेकानेक बेटे और बेटियां हैं। मैं यहां के युवाओं से आह्वान करूंगा, अमृत महोत्सव में इन बलिदानियों के इतिहास को, इस धरती के प्रताप को देश और दुनिया के सामने लाइए। मुझे पूरा विश्वास है कि हम सिर्फ मिलकर इस अमर वीर भूमि को उसका गौरव लौटाएंगे। और मुझे खुशी है कि संसद में मेरे साथी भाई अनुराग जी लगातार ऐसे विषयों पर कुछ न कुछ करते रहते हैं। मैं देख रहा हूं कि इस राष्ट्र रक्षा इस साप्ताहिक पर्व को जिस प्रकार से उन्होंने स्थानीय लोगों को सक्रिय किया, सरकार और लोग मिलकर के कैसा अद्भुत काम कर सकते हैं, वो हमारे सांसद और उनके पूरे सभी साथियों ने दिखा दिया है। मैं उनको भी बहुत बहुत बधाई देता हूं। इस भव्य समारोह को सफल बनाने के लिए आदरणीय राजनाथ जी के नेतृत्व में पूरी टीम ने जिस कल्पकता के साथ इस स्थान का चयन करना, डिफेंस कॉरिडोर के लिए उत्तर प्रदेश, राष्ट्र रक्षा के लिए अनेक विध आयुधों को तैयार करने की भूमि बने, इसके लिए आज का ये इवेंट बहुत लंबे कालखंड तक प्रभाव पैदा करने वाला है। इसलिए राजनाथ जी और उनकी पूरी टीम अनेक अनेक अभिनंदन के अधिकारी है। योगी जी ने भी उत्तर प्रदेश के विकास को एक नई ताकत दी है, नई गति दी है। लेकिन डिफेंस कॉरिडोर और बुंदेलखंड की इस धरती को शौर्य और सामर्थ्य के लिए फिर एक बार राष्ट्र रक्षा की उपजाऊ भूमि के लिए तैयार करना, मैं समझता हूं ये बहुत बड़ा दूरदृष्टि काम है। मैं उनको भी बधाई देता हूं। साथियों, आज के इस पवित्र त्योहारों के पल पर आप सबको अनेक अनेक शुभकामनाएं देता हूं। आप सबका बहुत बहुत धन्यवाद। Honorable Prime Minister of India, Shri Narendra Modi, was addressing the Rashtra Raksha Samarpan Parv at Jhansi as part of the Defence Ministry's Atmanirbhar Bharat campaign. The Jhansi node of the Uttar Pradesh Defence Industrial Corridor will be the hub of anti-tank missiles that will be manufactured by the Bharat Dynamics Limited. Of the Bharat Dynamics Limited here at Jhansi. The Honorable Prime Minister talked about how the light combat helicopter, which also he dedicated to the nation today, and the electronic warfare systems will be the strength of a new India, and these also will be the symbols of Atmanirbhar Bharat. Indeed, the light combat helicopters can go up to an altitude of 16,500 feet. The Honorable Prime Minister also inaugurated virtually 100 Sainik schools all across the country, and these schools will also allow girl students who will study shoulder to shoulder with their male counterparts and will live the dream of Maharani Lakshmibai. And once again, this important land of Jhansi, which gave India her greatest woman freedom fighter, Maharani Lakshmibai, was witness to the new Atmanirbhar Bharat, and it also saw the Rashtra Raksha Samarpan Parv. तुम न समझो देश को स्वाधीनता यूं ही मिली है, हर कली इस बाग की कुछ खून पीकर ही खिली है, मस्त सौरभ रूप या जो रंग फूलों को मिला है, ये शहीदों के उबलते खून का ही सिलसिला है। राष्ट्र रक्षा समर्पण पर्व रानी लक्ष्मीबाई की पावन भूमि झांसी में इस पर्व का आयोजन किया गया। रक्षा मंत्रालय का अत्यंत महत्वपूर्ण पर्व ये रहा, 3 दिवसीय पर्व था और आज इसका समापन दिवस था। यहां पर उत्तर प्रदेश की राज्यपाल आनंदीबाई पटेल की उपस्थिति रही, मुख्यमंत्री योगी आदित्यनाथ यहां पर मौजूद रहे, बहुत सारे एनसीसी कैडेट यहां पर थे और आपको बताएं कि डीआरडीओ अध्यक्ष जी सतीश रेड्डी यहां पर रहे, रक्षा राज्य मंत्री श्री अजय भट्ट जी उपस्थिति रही, रक्षा प्रमुख जनरल बिपिन रावत, थल सेना अध्यक्ष जनरल मनोज मुकुंद नरवणे, वायु सेना अध्यक्ष एयर चीफ मार्शल वीआर चौधरी और नौसेना अध्यक्ष एडमिरल करमवीर सिंह के साथ में बहुत से गणमान्य अतिथियों की उपस्थिति में यह आयोजन यहां पर संपन्न हुआ। और अब कार्यक्रम प्रभारी प्रमोद कुमार, हमारे सहयोगी एस वाई खान और अपने साथी कमेंटेटर कौशिक रॉय के साथ मैं आपसे अनुमति चाहती हूं। यह कार्यक्रम आकाशवाणी दिल्ली केंद्र से प्रसारित किया गया। नमस्कार। ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಝಾನ್ಸಿಯಲ್ಲಿ ಆಯೋಜನೆಗೊಂಡಿದ್ದ ರಾಷ್ಟ್ರ ರಕ್ಷಾ ಸಮರ್ಪಣಾ ಪರ್ವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಕ್ಷಣಾ ಕ್ಷೇತ್ರದ ಬಹು ಉಪಕ್ರಮಗಳಿಗೆ ಚಾಲನೆ ನೀಡಿ ರಾಷ್ಟ್ರಕ್ಕೆ ಸಮರ್ಪಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದಿಂದ ಆಲಿಸಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಈ ದಿನದ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಕುರಿತಾಗಿ ಕೂಡ್ಲಿಗಿ ತಾಲೂಕು ಪೂಜಾರಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ದುರ್ಗೇಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕಿನ ಪೂಜರಳ್ಳಿ ಗ್ರಾಮದ ರೈತರು ದುರ್ಗೇಶ್ ಇವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸುಮಾರು ಇವರು 50ಕ್ಕೂ ಹೆಚ್ಚು ನಾಟಿ ಹಸುಗಳ ಸಾಕಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ಒಂದು 6 ಎಕರೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ದುರ್ಗೇಶ್ ಅವರೇ. ನಮಸ್ಕಾರ ಸರ್. ನಿಮ್ಮ ಸ್ವಂತ ಊರು ಪೂಜಾರಳ್ಳಿನ ಅಥವಾ ಬೇರೆ ಹೇಗೆ? ಇಲ್ಲ ಸರ್, ನಮ್ಮ ಸ್ವಂತ ಊರು ಪೂಜಾರಳ್ಳಿನೇ. ನಾವು ಅಲ್ಲಿ ರೈತರು, ನಮ್ಮ ಹತ್ರ ನಾಟಿ ಹಸು ಒಂದು 50 ಇದಾವೆ. ಅಂದ್ರೆ ನಿಮ್ ತಂದೆಯವರೆಲ್ಲ ಮೊದಲು ಈ ದನಕರುಗಳ ಪಾಲನೆ ಮಾಡ್ತಾ ಇದ್ರ? ಮಾಡ್ತಿದ್ರು ಸರ್, ಕಡಿಮೆ ಮಾಡ್ತಿದ್ರು. ಅವರು ಎಷ್ಟು ಮಾಡ್ತಿದ್ರು? ಅವಾಗ ಅವರು 5-10 ದನಕರುಗಳನ್ನ ಅವರು ಸಾಕ್ತಿದ್ರು. ಈಗ ನಾವು ಅದನ್ನ ಸ್ವಲ್ಪ ಡೆವಲಪ್ ಮಾಡಿಕೊಂಡಿದೀವಿ. ಈಗ ಒಂದು 50 ನಾಟಿ ಹಸುಗಳನ್ನ ನಾವು ಈಗ ಆಲ್ರೆಡಿ ನಾವು ಅವನ್ನ ಪಾಲನೆ ಮಾಡ್ತೀವಿ. ಅಂದ್ರೆ ನಮ್ಮ ಈಗ ಆಧುನಿಕ ಜುಂಜಪ್ಪ ಇದ್ದಂಗೆ ನೀವು? ಅಂದ್ರೆ ಜುಂಜಪ್ಪ ದನಕರುಗಳ ಪಾಲಕ ದೇವರು ಅಲ್ವಾ? ನಿಮ್ ಭಾಗದಲ್ಲಿ ಪೂಜೆ ಮಾಡ್ತಾರ? ಹೌದು ಸರ್, ಮಾಡ್ತಾರೆ. ಜುಂಜಪ್ಪನ ಬಗ್ಗೆ ಗೊತ್ತಾ ನಿಮ್ಗೆ? ಇಲ್ಲ ಸರ್, ಅಷ್ಟೊಂದು ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಈಗ ದನಕರುಗಳ ಪಾಲನೆ ಮಾಡ್ತಾ ಇದೀವಿ. ಅಂದ್ರೆ ಈ ದನಕರುಗಳನ್ನ, ಅದರಲ್ಲೂ ವಿಶೇಷವಾಗಿ ನಾಟಿ ಹಸುಗಳನ್ನ ಏನು ನೀವು ಸಾಕಾಣಿಕೆ ಮಾಡ್ತಾ ಇದೀರಲ್ಲ, ಯಾವಾಗಿನಿಂದ ಇದು ಶುರು ಆಯ್ತು? ಸರ್, ಇದು ಬಂದು ನಮ್ಮ ಅಪ್ಪರ ಕಾಲದಿಂದ ಸರದ ಕಡಿಮೆ ಇತ್ತು. ಈಗ ನಾವೀಗ ಒಂದು 10 ವರ್ಷದಿಂದ ಸ್ವಲ್ಪ ಅದನ್ನ ಜಾಸ್ತಿ ಮಾಡಿಕೊಂಡಿದೀವಿ. ಅದರಿಂದ ಅತಿ ಹೆಚ್ಚು ಲಾಭ ಬರ್ತಾ ಇದೆ ಈಗ. ಲಾಭದಾಯಕವಾಗಿರ್ತಕ್ಕಂಥದ್ದು? ಹ್ಞೂ ಸರ್, ಈಗ ಜಾಸ್ತಿ ಲಾಭ ಬರ್ತಿದೆ. ಮೊದಲೆಲ್ಲ ಕಡಿಮೆ ಇತ್ತು, ಈಗ ಎಲ್ಲಿ ಜಾಸ್ತಿ ನಾಟಿ ಹಸುಗಳು ಸಿಗೋದು ಕಷ್ಟ ಆಗಿದೆ. ಅದರಿಂದ ನಾವು ಲಾಭ ಅಂದ್ರೆ ಹೇಗೆ ಮಾರಾಟ ಮಾಡೋದ್ರಿಂದ ಲಾಭ ಸಿಗ್ತಾ ಇದೆಯೋ ಹೇಗೆ? ಹ್ಞೂ ಸರ್, ಈಗ ಓರಿಕರಗಳನ್ನ ನಾವು ಮಾರ್ತೀವಿ ವರ್ಷಕ್ಕೊಮ್ಮೆ. ಅದ್ರಲ್ಲಿ ಹುಟ್ಟಿದಾಗ ಬರ್ತಕ್ಕಂತ ಓರಿಕರಗಳನ್ನ ಮಾರ್ತೀವಿ, ಮತ್ತೆ ಆಕಳ ಕರುಗಳನ್ನ ಹಂಗೆ ಉಳಿಸ್ಕೊಂತೀವಿ ನಾವು. ಅದನ್ನ ಅಭಿವೃದ್ಧಿ ಮಾಡೋಕ್ಕಾಗಿ ವರ್ಷಕ್ಕೆ 10-12 ಓರಿಕರಗಳನ್ನ ನಾವು ಮಾರ್ಬಿಡ್ತೀವಿ ವ್ಯವಸಾಯಕ್ಕೆ. ಈಗ ಹೇಗಿದೆ ದರಗಳು ಸರ್? ಈಗ ದರಗಳು ನಾವು ಇಲ್ಲಿ ನಮ್ಮ ಕಡೆ ಎಲ್ಲ 15,000-16,000 ಒಂದು ಓರಿಕರಗಳನ್ನು ನಾವು ಈ ವರ್ಷ ಕೊಟ್ಟಿದೀವಿ. 12 ಓರಿಕರನ್ನು ಅದೇ ಲೆಕ್ಕಕ್ಕೆ ಕೊಟ್ಟಿದೀವಿ. 15,000 ವಯಸ್ಸಿನಲ್ಲಿ ಅದನ್ನ ಮಾರಾಟ ಮಾಡ್ತೀರಿ ಸರ್? ಅದು 1.5 ವರ್ಷಕ್ಕೆ ನಾವು ಮಾರಾಟ ಮಾಡಿಬಿಡ್ತೀವಿ ಒಂದು ಓರಿಕರ. ನಮ್ಮ ಹತ್ರ 1.5 ವರ್ಷಕ್ಕೆ ಆಗೋಷ್ಟು ಇಟ್ಕೊಂಡಿರ್ತೀವಿ, ಆಮೇಲೆ ಮಾರ್ಬಿಡ್ತೀವಿ. ಅವ್ರು ಸ್ವಲ್ಪ ಅಲ್ಲೇ ಪ್ರಾಯಕ್ಕೆ ಬಂದ್ಬಿಡ್ತಾವೆ 1.5 ವರ್ಷ ಅಂದ್ರೆ, ಅವನ್ನ ಆಗ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ. ನಮಗೆ ದನ ಜಾಸ್ತಿ ಆಗ್ತಾವಲ್ಲ, ಓರಿಕರಗಳ ಮಾರ್ದಂಗೆಲ್ಲ ಈ ಹೆಣ್ಣು ಸಂತತಿ ಜಾಸ್ತಿ ಆಗ್ತಿದೆ ಆಕಳು, ಅದನ್ನು ನಾವು ಡೆವಲಪ್ ಮಾಡ್ಕೋಬೋದು ಅಂತ ಅವನ್ನ ಕೊಟ್ಬಿಡ್ತೀವಿ. ನಮಗೆ ಲಾಭದಾಯಕನೂ ಹೌದು, ಮತ್ತೆ ನಾವು ಮಾರಿದ್ರೆ ಈಗ ಇದು ಇರ್ತಕ್ಕಂಥ ಹಸುಗಳು ಅಂದ್ರೆ ಹೆಣ್ಣು ಸಂತತಿ ಐತಲ್ಲ, ಅವಕ್ಕೆ ಸ್ವಲ್ಪ ಮೇವು ಗೀವು ಅಚ್ಚುಕಟ್ಟಾಗಿ ಜಾಗ ಸರಿ ಹೋಗುತ್ತೆ ಸಿಗ್ತದೆ. ಈಗ ಈ ಹಸುಗಳನ್ನ ಏನು ಸಾಕ್ತಾ ಇರ್ತೀರಿ, ಅವಕ್ಕೆ ರೋಗ ರುಜಿನೆ ಇಂಥವೆಲ್ಲ ಬಂದಾಗ ಹೇಗೆ ಏನೇನು ಕಾಯಿಲೆಗಳು ಬರ್ತವೆ ಹೆಚ್ಚಾಗಿ ದನಗಳಿಗೆ? ಸರ್, ಅದು ಈಗ ಹಸುಗಳಿಗೆ ಹೆಚ್ಚಾಗಿ ಬಾಧಿಸೋದಂದ್ರೆ ಇದು ಕಾಲುಬಾಯಿ ರೋಗ ಅಂತ ಬರುತ್ತೆ. ಅದು ಈಗ ವ್ಯಾಕ್ಸಿನ್ ಹಾಕ್ತಿದ್ದಾರೆ ಈ ಗೌರ್ಮೆಂಟ್ ಆಸ್ಪತ್ರೆಯಿಂದ, ಹಂಗಾಗಿ ಸ್ವಲ್ಪ ಈಗ ನಮ್ಗೇನು ಅಷ್ಟೊಂದು ಕಾಣಿಸಲ್ಲ. 6 ತಿಂಗಳಿಗೆ ಒಂದ್ಸರಿ ಅವರೇ ಬಂದು ಮನೆ ಹತ್ರ ಬಂದು ವ್ಯಾಕ್ಸಿನ್ ಹಾಕಿ ಹೋಗ್ತಾರೆ. ಲಸಿಕೆ ಹಾಕ್ತಾ ಇದಾರೆ? ಲಸಿಕೆ ಹಾಕಿ ಹೋಗ್ತಾರೆ ಸರ್. ನಿಮ್ ಎಲ್ಲಾ ಹಸುಗಳಿಗೆ ಹಾಕ್ಸಿದೀರಾ? ಒಂದ್ ಸರಿ ಎಲ್ಲಾ ಹಸುಗಳಿಗೆ ನಾವು ಹಾಕ್ಸಿದೀವಿ. ಈಗ ಇದಲ್ದೇನೆ ಅಷ್ಟೊಂದು ಹಸುಗಳಿದಾವೆ, ಅದರಿಂದ ಉತ್ಪತ್ತಿ ಆಗುವಂತ ಈ ಗೊಬ್ಬರ, ಆ ಗೊಬ್ಬರನೆಲ್ಲ ಸಂಗ್ರಹಣೆ ಮಾಡ್ತೀರಾ? ಹೌದು ಸರ್, ಅದರಿಂದ 1 ವರ್ಷಕ್ಕೆ 20 ಟ್ರ್ಯಾಕ್ಟ್ರಿ ಲೋಡ್ ಅಂದ್ರೆ ಒಂದು ಲೋಡ್ ಒಂದು ಟ್ರ್ಯಾಕ್ಟ್ರಿ 4-5 ಟನ್ನು ಬರುತ್ತೆ. ಅವನಿಗೆ 20 ಟ್ರ್ಯಾಕ್ಟರ್ ಆಗುತ್ತೆ ನಮ್ದು ಒಂದು ವರ್ಷಕ್ಕೆ ಗೊಬ್ಬರ ಬಂದು. ಅದನ್ನ ನಾವು ಒಂದು 10 ಟ್ರ್ಯಾಕ್ಟರ್ ಲೋಡ್ ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ಕೊಂತೀವಿ, ಇನ್ನು 10 ಕೊಟ್ಬಿಡ್ತೀವಿ ಬೇರೆಯವ್ರಿಗೆ. ಯಾವ ಬೆಲೆಗೆ ಹೋಗುತ್ತೆ ಅದು ಸರ್? ಈಗ ನಮ್ಮ ಕಡೆಯಿಂದ ಅದು ನಮ್ಮ ನಾಟಿ ಹಸು ಆಗಿರೋದ್ರಿಂದ 5,000-5,300 ವರೆಗೂ 1 ಟ್ರ್ಯಾಕ್ಟರ್ ಲೋಡ್ ನಾವು ಕೊಡ್ತಾ ಇದೀವಿ ಸರ್. 5,000-5,100 ಮೇಲೆ ಹೋಗುತ್ತೆ. ಹ್ಞೂ ಸರ್. ಇದಲ್ದೇ ಮತ್ತೇನು ಲಾಭಗಳಿದಾವೆ ನಿಮಗೆ ನಾಟಿ ಹಸುಗಳಿಂದ? ನಾಟಿ ಹಸುಗಳಿಂದ ಈಗ ಗೊಬ್ಬರದಿಂದ ಕನಿಷ್ಠ 1 ವರ್ಷಕ್ಕೆ 60,000-50,000 ನಮಗೆ ಇನ್ಕಮ್ ಬರ್ತೈತೆ ಸರ್. ಮತ್ತೆ ಓರಿಕರುಗಳಿಂದ ನಾವು ಮಾರ್ತೀವಿ, 1 ಹತ್ತೆ ಕಟ್ಕೊಂಡ್ರು 1 ವರ್ಷಕ್ಕೆ 160,000 ನಮ್ಗೆ ಇನ್ಕಮ್ ಬರ್ತೈತೆ ಅದರಲ್ಲಿ. ಮತ್ತೆ ನಾವು ಮೇವಿನ ಖರ್ಚು ನಿರ್ವಹಣೆಗೆ 50,000-60,000 ನಾವು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ 140,000-50,000 ನಮಗೆ ಲಾಭ ಸಿಗುತ್ತೆ 1 ವರ್ಷಕ್ಕೆ. ನಿವ್ವಳ ಲಾಭ ಇರ್ತದೆ ಸರ್. ಈ ದನಕರುಗಳಿಗೆ ಮೇವುಗಳೆಲ್ಲ ಹೇಗೆ ಜೋಡಿಸ್ತೀರಿ, ಎಲ್ಲಿಂದ ತರ್ತೀರಿ? ನಿಮ್ಮ ಭಾಗದಲ್ಲೆಲ್ಲ ನಾನು ಕೇಳಿದ ಹಾಗೆ ಮಳೆಯ ಅಭಾವ ಜಾಸ್ತಿ ಇರ್ತದೆ, ಹುಲ್ಲಾಗಲಿ ಅಥವಾ ಬೇರೆ ಧಾನ್ಯಗಳು ಅಥವಾ ದನಗಳಿಗೆ ಬೇಕಾಗುವಂಥ ಮೇವಾಗಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತಕ್ಕಂಥದ್ದು ಹೇಗೆ? ಹೌದು ಸರ್, ಅದು ನಮ್ಮ ಕಡೆ ಸಿಗ್ತಕ್ಕಂಥದ್ದು ಕಡಿಮೆ ಮೇವು, ಅದನ್ನು ನಾವು ಸಂಗ್ರಹ ಮಾಡ್ಕೊಂತೀವಿ. ನಮ್ಗೆ ಅಲ್ಲಿ ಸಾಲಿಲ್ಲ ಅಂದರೆ ಬೇರೆ ಕಡೆಯಿಂದ ನಾವು ಟ್ರ್ಯಾಕ್ಟ್ರಿಂದ ತರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲೆಲ್ಲಿ ಖರೀದಿ ಮಾಡ್ತೀರಾ ಸರ್? ನಾವು ಈಗ ಖರೀದಿ ಅಂದರೆ ನಮ್ಮೂರು ಬಿಟ್ಟು ಒಂದು 40 ಕಿಲೋಮೀಟರ್ ಆಚೆ ಒಂದು ಹತ್ರ ಮೇವು ಸಿಗ್ತದೆ ಸರ್. ಅಲ್ಲಿ ಭಾಳ ಕಡಿಮೆ ರೇಟಲ್ಲಿ ಮೇವು ಸಿಗ್ತದೆ, ಅಲ್ಲಿ ದನ ಕರುಗಳಿಲ್ಲ. ಅಲ್ಲಿಂದ ನಾವು ತರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್. ಈಗ ನೀವು ಇಷ್ಟೆಲ್ಲ ಹಸುಗಳೇನಿದಾವಲ್ವ, ಅವನ್ನ ಸಂಚಾರ ರೂಪದಲ್ಲಿ ಅಂದ್ರೆ ಹೊಡ್ಕೊಂಡು ಅಲ್ಲಿಂದ ಅಲ್ಲಿ ಮೇಯಿಸ್ಕೊಂತ ಮೇಯಿಸ್ಕೊಂತ ಹೀಗೆ ಹೋಗ್ತಾ ಇರ್ತಾರೆ ಕೆಲವರೆಲ್ಲ, ನೀವು ಹಾಗೆ ಮಾಡ್ತೀರಾ ಹೇಗೆ? ಇಲ್ಲ ಸರ್, ನಾವು ಎಲ್ಲಿ ಹೋಗಲ್ಲ, ನಾವು ಇಲ್ಲೇ ಮನೆ ಹತ್ರನೇ ಮೇಯಿಸ್ತೀವಿ. ನಮ್ಮ ಹಸುಗಳು ಇಲ್ಲಿ ನಮ್ಮ ನೆಲಕ್ಕೆ ಮತ್ತೆ ನಮ್ಮ ಊರಿಗೆ ಸೆಟ್ ಆಗಿಬಿಡಿದವು. ಯಾವ ಕಾಲಕ್ಕೂ ಇಲ್ಲೇ ಇರ್ತೀವಿ. ಆ ಮೇವು ನಾವು ಅವಕ್ಕೆ ಎಷ್ಟು ಬೇಕಾಗುತ್ತೋ ಒಂದು ವರ್ಷಕ್ಕೆ ಆಗುವಷ್ಟು ಮೇವು ಸಂಗ್ರಹ ಮಾಡ್ಕೊಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಬೇರೆ ಕಡೆ ನಾವು ಎಲ್ಲಿ ಗೂಳೆ ಹೋಗೋದಿಲ್ಲ. ಸರ್, ಇದ್ರ ಜೊತೆಗೆ ನಿಮ್ಮ ಕೃಷಿ ಬಗ್ಗೆ ಹೇಳಿ, ಎಷ್ಟು ಎಕರೆ ಭೂಮಿ ಇದೆ, ಏನೇನು ಬೆಳೀತಾ ಇದ್ದೀರಿ? ಸರ್, ನಮ್ದು 6 ಎಕರೆ 18 ಸೆಂಟ್ಸ್ ಭೂಮಿ ಇದೆ ಸರ್. ಆ ಭೂಮಿಯಲ್ಲಿ 4 ಎಕರೆ ನಾವು ಇದು ಬೆದ್ಲು ಅಂದ್ರೆ ಒಣ ಬೇಸಾಯ ಶೇಂಗಾ ಬೆಳಿತೀವಿ ಸರ್. ಅದರಲ್ಲಿ ಸಾವಯವವಾಗಿ ಶೇಂಗಾ ಬೆಳಿತೇವೆ. ಇನ್ನು 2 ಎಕರೆ ನೀರಾವರಿ ಐತೆ ಸರ್. ಅದು 2 ಎಕರೆ ನೀರಾವರಿಯಲ್ಲಿ 1 ಎಕರೆ ಈರುಳ್ಳಿ, 1 ಎಕರೆ ಟೊಮೊಟೊ ಬೆಳಿತೀವಿ ಸರ್. ಮಿಕ್ಕಿದಿನ ಒಂದು 18 ಸೆಂಟ್ಸಲ್ಲಿ ನಾವು ಈ ಸೊಪ್ಪು ತರಕಾರಿಗಳನ್ನ ಬೆಳೆದು ಸಂತೆಗೆ ನಾವೇ ಹೋಲ್ಸೇಲ್ ದರದಲ್ಲಿ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಸರಿ, ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರೋ ಅಥವಾ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡ್ತಾ ಇದ್ದೀರೋ ಹೇಗೆ? ಸರ್, ಈಗ ನಾವು 5 ವರ್ಷದಿಂದ 5 ಎಕರೆ ಸಾವಯವ ಕೃಷಿಯಲ್ಲೇ ಇದ್ದೀವಿ. 1 ಎಕರೆ ಮಾತ್ರ ಸ್ವಲ್ಪ ಇನ್ನ ಇದೀವಿ, ಅದರಲ್ಲಿ ಗೊಬ್ಬರ ಮಾತ್ರ ಹಾಕ್ತಾ ಇದೀವಿ, ಕೆಮಿಕಲ್ ಯಾವ್ದು ಹೊಡಿತಿಲ್ಲ. 1 ಎಕರೆ ಮಾತ್ರ ಅದನ್ನು ಈ ಸಾರಿ ಬಿಟ್ಬಿಡ್ಬೇಕಂತ ತೀರ್ಮಾನ ಮಾಡ್ಕೊಂಡು ನಾವು ಸಾವಯವ ಕೃಷಿಯಲ್ಲಿ ಅಧಿಕ ಲಾಭ ಬರ್ತಿರೋದ್ರಿಂದ ನಾವು ಸುಮ್ಮನೆ ಯಾಕೆ ದುಡ್ಡನ್ನು ಈ ಔಷಧಿ ಅಂಗಡಿಯವರಿಗೆ ಕೊಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಅದನ್ನ ಪೂರ್ತಿ ನಿಲ್ಲಿಸ್ಬೇಕಂತ ಅನ್ಕೊಂಡಿದೀವಿ. ಈ ಸರಿ ಆಲೆ ಬಹಳ ಕಡಿಮೆ ಮಾಡಿದೀವಿ. ಸಾವಯವ ಅಂದ್ರೆ ಏನ್ರಿ ದುರ್ಗೇಶ್ವರ, ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸಾವಯವ ಅಂದ್ರೆ ಸರ್, ಯಾವುದು ಒಂದು ಕೆಮಿಕಲ್ ಹಾಕದೆ ಅಂತ ಬೆಳೀತಿರೋದು. ನಮ್ಗೆ ಮೂಲಭೂತವಾಗಿ ಸಿಗ್ತಕ್ಕಂತ ನಮ್ಮ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನ ಮತ್ತೆ ಅದರಲ್ಲಿ ಸಿಗ್ತಕ್ಕಂತ ಎಲ್ಲ ಒಂದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ದೇನೆ ಬೆಳೆಯುವಂತ ಒಂದು ನಿಯಮನೇ ನಾವು ಸಾವಯವ ಅಂದ್ಕೊಂಡಿದ್ದೀವಿ ಸರ್. ನಿಮಗೆ ಈ ಬಗ್ಗೆ ಮೊದಲು ತಿಳುವಳಿಕೆ ಇತ್ತ? ಈ ತಿಳುವಳಿಕೆ ಮಧ್ಯದಲ್ಲಿ ಬಂತ, ಹೇಗೆ ಬಂತು? ಸರ್, ಇದ್ರ ಬಗ್ಗೆ ಮೊದಲು ಕೇಳಿದ್ವಿ ಸರ್, ಆದ್ರೆ ನಾವೀಗ ಒಂದು 5 ವರ್ಷದಿಂದ ನಾವೇ ಮಾಡ್ತಿರೋದ್ರಿಂದ ಅದು ಒಳ್ಳೆ ಲಾಭ ಅನಿಸ್ತಿದೆ. ಇದನ್ನ ಯಾಕೆ ನಾವು ಹಾಗೆ ಮುಂದುವರಿಸಬಾರ್ದು ಅಂತ, ಯಾಕಂದ್ರೆ ಇದು ಕೆಮಿಕಲ್ ಹಾಕಿದ್ರೆ ಅದು ಒಂದು ಬೆಳೆ ಬರುತ್ತೆ, ಜಾಸ್ತಿನೇ ಬೆಳೀತದೆ ಇದಕ್ಕಿಂತ. ಆದ್ರೆ ಅದು ನಾವು ಸೇವಿಸ್ಬೇಕಂತ ಆಹಾರದಲ್ಲಿ ಸ್ವಲ್ಪ ಇದು ವಿಷ ಸೇರ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಉದ್ದೇಶ, ಅದು ಬೇಡ ಅಂತೇಳಿ ನಾವು ಈಗೇನಿಲ್ಲ, ಕೆಮಿಕಲ್ ಎಲ್ಲ ಕೈಬಿಟ್ಬಿಟ್ಟಿದೀವಿ, ಸಾವಯವ ಕೃಷಿನೇ ಮುಂದುವರಿಸ್ತಾ ಇದೀವಿ. ನಿಮ್ಮ ಮನೆಯಲ್ಲಿ ವಿಷ ಮುಕ್ತ ಆಹಾರ ಸೇವನೆ ನಡೀತಾ ಇದೆ? ಹೌದು ಸರ್. ಏನೇನು ಬೆಳೀತಾ ಇದ್ರಿ ಸಾವಯವ ಕೃಷಿಯಲ್ಲಿ? ಸರ್, ಶೇಂಗಾ ಬೆಳಿತೀವಿ, ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ಮತ್ತೆ ಮೆಕ್ಕೆಜೋಳ ಬೆಳಿತೀವಿ, ಟೊಮೊಟೊನೂ ಬೆಳಿತೀವಿ ಸರ್ ಸಾವಯವದಲ್ಲಿ. ಈ ಸೊಪ್ಪು ತರಕಾರಿ ಎಲ್ಲ ಸಾವಯವ ಪೂರ್ತಿ ಸರ್, ಅದಕ್ಕೇನು ಕೆಮಿಕಲ್ ಹಾಕಲ್ಲ ನಾವು. ಸರ್, ಈ ನೀವು ಈ ರೀತಿ ಬೆಳಿತಕ್ಕಂತಹ ಸೊಪ್ಪು ತರಕಾರಿ ಇವೆಲ್ಲ ಸಾವಯವದಲ್ಲೇ ಬೆಳೀತಿರೋದ್ರಿಂದ ನಿಮಗೆ ಮಾರ್ಕೆಟಲ್ಲಿ ಏನಾದರೂ ವಿಶೇಷ ಬೇಡಿಕೆ ಇದೆಯಾ, ಹೇಗೆ? ಇಲ್ಲ ಸರ್, ಅದು ಈಗ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಹತ್ರ ಅದು ಸಾವಯವ ಮಾರ್ಕೆಟ್ ಇನ್ನೂ ಇಲ್ಲ ಇಲ್ಲಿ. ಹಂಗಾಗಿ ನಾವು ಸಾವಯವ ಮಾರ್ಕೆಟ್ ಇಲ್ಲ ಅಂತೇಳಿ ಇರೋದ್ರಿಂದ ನಾವು ಎಲ್ಲ ಅದು ಒಂದೇ ದರದಲ್ಲೇ ಮಾರ್ಬೇಕಾಗುತ್ತೆ ಈಗ ಸದ್ಯಕ್ಕೆ. ಮುಂದೆ ಏನಾದ್ರೂ ಬಂದ್ರೆ ಬರ್ಬೋದೇನೋ ನಮ್ ಕಡೆಗೂ, ಸಾವಯವ ಮಾರುಕಟ್ಟೆ ಬಂದ್ರೆ ನಮಗೆ ಅನುಕೂಲ ಆಗ್ಬೋದು. ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ತರಕಾರಿ ಸೊಪ್ಪು ಇದನ್ನೆಲ್ಲ? ಸರ್, ನಾವು ಇಲ್ಲಿ ಸುತ್ತಮುತ್ತ ಆಗ್ತಕ್ಕಂತ ಸಂತೆಗಳಿಗೆಲ್ಲ ಸೊಪ್ಪು ತರಕಾರಿ ಬಂದು ಹೋಲ್ಸೇಲ್ ಅಲ್ಲಿ ಕೊಟ್ಟು ಹೋಗ್ತೀವಿ. ಬೆಳಿಗ್ಗೆ ಸಂತೆಗಳು ವಾರಕ್ಕೊಂದ್ಸರಿ ಆಗ್ತವೆ, ಆ ಸೊಪ್ಪು ತರಕಾರಿನೆಲ್ಲ ಕೊಡ್ತೀವಿ. ಈ ಟೊಮೊಟೊ ಒಂದು ಮಾರ್ಕೆಟಿಗೆ ಹೊಡಿತೀವಿ, ಅವೆಲ್ಲ ಟೊಮೊಟೊ ಮಾರ್ಕೆಟಿಗೆ ಅದನ್ನ ಕಳಿಸ್ತೀವಿ, ಈರುಳ್ಳಿನೂ ಮಾರ್ಕೆಟಿಗೆ ಕಳಿಸ್ತೀವಿ. ಸಂತೆಗೆಲ್ಲ ನೀವೇ ಓಡಾಡ್ತೀರಾ ದುರ್ಗೇಶ್? ಹೌದು ಸರ್, ಸೊಪ್ಪು ತರಕಾರಿ ಹಾಕೊಂಡು ನಾವೇ ಬರ್ತೀವಿ ಸರ್, ಬಂದು ಕೊಟ್ಟು ಹೋಗ್ಬಿಡ್ತೀವಿ ಹೋಲ್ಸೇಲ್ ದರದಲ್ಲಿ. ಎಷ್ಟೊತ್ತು ಇರ್ತೀರಾ ಒಂದು ಸಂತೆಗೆ ಬಂದ್ರೆ ನಿಮ್ಗೆ? ಸರ್, ನಾವು ಬೆಳಗ್ಗೆ ಮುಂಜೆ 5 ಗಂಟೆಗೆ ಬರ್ತೀವಿ ಸರ್ ಸಂತೆಗೆ, 6-6:30 ಕೊಟ್ಟು ನಾವು ಮನೆಗೆ ಖಾಲಿ ಬಿಡ್ತಾ ಇರ್ತೀವಿ. ಹೌದು ಸರ್, ಹೋಲ್ಸೇಲ್ ಅಲ್ಲಿ ಕೊಡೋ, ಹೋಲ್ಸೇಲ್ ಕೊಟ್ಬಿಡ್ತೀರಿ? ಹೌದು ಸರ್. ನೀವೇ ಜನರಿಗೆ ಏನು ಮಾರಾಟ ಮಾಡಲ್ಲ? ಇಲ್ಲ ಸರ್, ಇಲ್ಲ. ಈ ಸೊಪ್ಪು ಅಂದ್ರಲ್ಲ, ಅದ್ರ ಯಾವ್ಯಾವ ಸೊಪ್ಪನ್ನು ಬೆಳಿತಾ ಇದ್ರಿ? ಸರ್, ನಾವು ಸಬ್ಬಾಕ್ಷಿ ಸೊಪ್ಪು ಅಂತ ಬೆಳಿತೀವಿ ನಮ್ ಕಡೆ. ನಮ್ಮ ಭಾಗದಲ್ಲಿ ಇದು ಅತಿ ಹೆಚ್ಚಾಗಿ ಬೇಡಿಕೆ ಇರೋಂಥ ಸೊಪ್ಪು ಪಾಲಕ ಸೊಪ್ಪು ಅಂತ ಬೆಳಿತೀವಿ, ಮೆಂತ್ಯ ಸೊಪ್ಪು, ಮತ್ತೆ ಇದು ಕಿರ್ಕ್ಸಾಲಿ ಸೊಪ್ಪು ಅಂತ ಬರುತ್ತೆ. ಇವು 4 ಸೊಪ್ಪು ನಮ್ಮ ಕಡೆ ಈಗ ಅವು ಬೇಡಿಕೆ ಇರೋಂಥ ಸೊಪ್ಪುಗಳು ಸರ್. ಯಾಕೆ ಕೊತ್ತಂಬರಿ ಸೊಪ್ಪು ಅದು ಒಂದು ಸೊಪ್ಪು ಯಾಕೆ ಅಷ್ಟು ಬೇಡಿಕೆ ಈ ಕಡೆ? ಇಲ್ಲ ಸರ್, ಇಲ್ಲಿ ಏನೋ ಗೊತ್ತಿಲ್ಲ, ಅದು ಅದು ತಿನ್ನೋಕ್ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಅದರಲ್ಲಿ ವಿಟಮಿನ್ಸ್ ಎಲ್ಲ ಇರ್ತಾವ ಅಂತ ಹೇಳ್ತಾರೆ. ಕೊತ್ತಂಬರಿ ಮತ್ತು ಸಬ್ಬಾಕ್ಷಿ ಮತ್ತು ಪಲಕ ಮೆಂತ್ಯ ಸೊಪ್ಪು ಇವು 4-5 ಸೊಪ್ಪು ಇಲ್ಲಿ ನಮ್ಮ ಕಡೆಯಿಂದ ಅತಿ ಹೆಚ್ಚು ಬಳಕೆ ಇರತಕ್ಕಂಥ ಸೊಪ್ಪುಗಳು ಸರ್. ಎಷ್ಟೆಷ್ಟು ಪ್ರಮಾಣ ಸಿಗುತ್ತೆ ನಿಮ್ಮಲ್ಲಿ ಬೆಳೆ? ಸರ್, ನಾವು ಈಗ ಎನಿ ಟೈಮು ಈಗ 15 ದಿನ ಬಿಟ್ಟು ನಾವು ಬೀಜ ಹಾಕ್ತಾನೆ ಇರ್ತೀವಿ, ಎಲ್ಲ 1 ಕೆಜಿ ಬೀಜ ಹಾಕ್ತಿದ್ವಿ. ಅದು ಬಂದಂಗೆಲ್ಲ ಕಟಾವ್ ಎನಿ ಟೈಮ್ ನಮ್ಮ ಹತ್ರ ಸೊಪ್ಪು ಸಿಗ್ತದೆ ಸರ್. ಈಗ ಮಾರ್ಕೆಟ್ಗೆ ನೀವು ಸೊಪ್ಪನ್ನೆಲ್ಲ ತೊಗೊಂಡು ಹೋಗ್ತೀರಿ, ಸಿವುಡು ಕಟ್ಟೋದು, ಅದ್ರ ಬೆಲೆ ನಿಗದಿ ಮಾಡೋದು ಹೇಗೆ ಮಾಡ್ತೀರಿ, ಯಾವ ದರದಲ್ಲಿ ಮಾರಾಟ ಆಗ್ತದೆ ಅಂತ? ನೀವು ಹೋಲ್ಸೇಲಲ್ಲೇ ಕೊಡ್ತಿರಲ್ವಾ, ಯಾವ ರೇಟಿಗೆ ಕೊಡ್ತೀರಾ, ಹೇಗೆ ಅದು? ಸರ್, ನಾವು ಒಂದು ಸಿವುಡನ್ನ 3 ರೂಪಾಯಿಯಿಂದ 4 ರೂಪಾಯಿವರೆಗೂ ಕೊಡ್ತೀವಿ ಸರ್. ಇದು ಪಾಲಕ ಸೊಪ್ಪು ಮಾತ್ರ 2 ರೂಪಾಯಿ ಇರ್ತದೆ ಸರ್, ಅದು ಅದು ಜಾಸ್ತಿ ಹೋಗಲ್ಲ. ಅದರಿಂದ ಅದು ಹೋಲ್ಸೇಲ್ ದರದಲ್ಲಿ ಅಷ್ಟು, ಅವರು ಬೇರೆ 5 ರೂಪಾಯಿ ಹಂಗೆ ಮಾಡ್ತಾರೆ. ಒಂದು ಸಿವುಡು 2 ರೂಪಾಯಿಯಿಂದ 4 ರೂಪಾಯಿ ಅದು ಬರ್ತದೆ ಸರ್, ಹೆಚ್ಚು ಕಡಿಮೆ. ಈಗ ಒಂದು ಸಂತೆಗೆ ಹೋದ್ರೆ ಎಷ್ಟು ಆದಾಯವನ್ನು ನೀವು ತಗೊಂಡು ಬರ್ತೀರಿ ಅಂತ? ಸರ್, ನಾವು ಒಂದು 300 ಸಿವುಡು ತಗೊಂಡೋಗಿವಿ ಅಂದರೆ ಕನಿಷ್ಠ ಅಂದರೆ ನಮಗೆ 800 ರಿಂದ 1200 ವರೆಗೂ, ಅದು ರೇಟ್ ಹೆಂಗೆ ಹೆಂಗೆ ಬರ್ತದೆ ಹಂಗೆ. ವಾರದಲ್ಲಿ ಎಷ್ಟು ಸಂತೆ ಅಟೆಂಡ್ ಆಗ್ತೀರಿ ನೀವು? ಸರ್, 2-3 ಸಂತೆ ಸರ್. ಪ್ರತಿ ವಾರ ಒಂದು 3,000 ರೂಪಾಯಿ ದುಡಿತೀರಿ ನೀವು? ಹೌದು ಸರ್. ಈಗ ನಿಮ್ಮ ಈ ಸೊಪ್ಪು ತರಕಾರಿಗಳಿಗೆ ಔಷಧೋಪಚಾರ ಏನಾದರೂ ಹೊರಗಡೆ ಅಂಗಡಿಯಿಂದ ತಂದು ತುಂಬ ವೆಚ್ಚ ಮಾಡಿ ಮಾಡ್ತಾ ಇದ್ರೆ ಹೇಗೆ? ಇಲ್ಲ ಸರ್, ಅದನ್ನ ನಾವು ಅದಕ್ಕೆ ಕೆಮಿಕಲ್ ಹಾಕಲ್ಲ. ಇದು ಕೊಟ್ಟಿಗೆ ಗೊಬ್ಬರ ನಮ್ದು ಹೆಚ್ಚು ಅತಿ ಹೆಚ್ಚು ಸಿಗೋದ್ರಿಂದ ಅದನ್ನ ಜಾಸ್ತಿ ನಾವು ಭೂಮಿಗೆ ಕೊಟ್ಬಿಟ್ಟಿರ್ತೀವಿ. ಹಂಗಾಗಿ ಅದಕ್ಕೆ ಯಾವುದು ಕೆಮಿಕಲ್ ಬೇಕಾಗಲ್ಲ. ಅದು ಪಾಲಕ ಬಂದ್ಬಿಟ್ಟು 1 ತಿಂಗಳ 15 ದಿನ ಅಂದ್ರೆ 1.5 ತಿಂಗಳಿಗೆ ಅದು ಬಂದ್ಬಿಡ್ತದೆ. ಮೆಂತೆ ಬಂದ್ಬಿಟ್ಟು 1 ತಿಂಗಳ 5 ದಿನಕ್ಕೆ ಬಂದ್ಬಿಡ್ತದೆ, 1 ತಿಂಗಳ ಒಳಗೆ ಬಂದ್ಬಿಡ್ತದೆ. ಅದು ಹಿಂಗೆ ಅವು ಕಡಿಮೆ ಆಗುದೇ ಬೆಳೆಗಳವು. 1 ತಿಂಗಳು 1.5 ತಿಂಗಳಿಗೆ ಎಲ್ಲ ಪ್ರತಿ ಸೊಪ್ಪುಗಳು ಬಂದು ಅವು ಮಾರ್ಕೆಟ್ಗೆ ಹೋಗ್ಬಿಡ್ತವೆ ಸರ್. ಸರಿ, ಈಗ ನಿಮ್ಮ ಕುಟುಂಬದಲ್ಲಿ ಕೃಷಿಯಲ್ಲಿ ಎಷ್ಟು ಜನ ತೊಡಗಿಕೊಳ್ತೀರಿ, ಹೇಗೆ? ಸರ್, ನಾವು ಈಗ ಕೃಷಿಯಲ್ಲಿ 4 ಜನ ನಾವು ಕೃಷಿಯಲ್ಲಿ ತೊಡ್ಕೊಳ್ತೀವಿ ಸರ್. 4 ಜನ ನಾವು ಕೃಷಿಯಲ್ಲೇ ಇದ್ದೀವಿ. ನಿಮ್ಮ ಮನೆಯವರು, ಮಕ್ಕಳು? ಹ್ಞೂ ಸರ್, ಮನೆಯವರು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಮ್ಮ, ನಾವು 4 ಜನ ನಾವು ಕೃಷಿಯಲ್ಲೇ ಕೆಲಸ ಮಾಡ್ತಾನೆ ಇರ್ತೀವಿ ಸರ್. ಏನೇನು ಕೆಲಸ ಹಂಚ್ಕೊಂತೀರಪ್ಪ ನೀವು? ಗಂಡ್ಮಕ್ಳು ಏನೇನು ಕೆಲಸ ಮಾಡ್ತಾರೆ, ಹೆಣ್ಮಕ್ಳು ಏನೇನು ಕೆಲಸ ಮಾಡ್ತಾರೆ? ಈಗ ನಮ್ಮ ತಮ್ಮ ಇದು ಹಸು ನೋಡ್ಕೊತಾನೆ ಸರ್, 50 ಹಸು ನಮ್ಮ ತಮ್ಮ ಒಬ್ಬನೇ ನೋಡ್ಕೊತಾನೆ. ನಾವು ಕೃಷಿ ಜಮೀನನ್ನು ನಾವು ಅದರಲ್ಲಿ ಎಲ್ಲ ಬೆಳೆಯೋದು, ಅದರ ಕಳೆ ತೆಗೆಯೋದು, ಎಲ್ಲ ಪ್ರತಿಯೊಂದು ಕೆಲಸನ ನಾವು ಮಾಡ್ತೀವಿ. ಸರಿ ದುರ್ಗೇಶ್, ಈಗ ಸುಮಾರು 6 ಎಕರೆ 18 ಸೆನ್ಸ್ ಭೂಮಿಯಲ್ಲಿ 5 ಎಕರೆ ನೀವು ಸಾವಯವ ಕೃಷಿಯಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಈ ಬೆಳೆಗಳು ಅಂದರೆ ನೀವು ಶೇಂಗಾ ಆಗಿರ್ಬೋದು, ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವುಗಳನ್ನೆಲ್ಲ ಯಾವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ? ಸರ್, ನಾವು ಈಗ ಅದು ಸಾವಯವ ಕೃಷಿಯಿಂದ ಬೆಳಿತೀವಿ ಅಂದರೆ ಸಾವಯವ ಮಾರ್ಕೆಟ್ಗೆ ಆಗಿಲ್ಲದ ಕಾರಣ ಇದೇ ಮಾರ್ಕೆಟ್ಗೆ ನಾವು ಶೇಂಗಾನೂ ಕೊಡ್ತೀವಿ, ಜೋಳನೂ, ರಾಗಿನೂ ಎಲ್ಲ ಅದೇ ಇಲ್ಲೇ ಇರತಕ್ಕಂಥ ನಮ್ಮ APMC ಮಾರ್ಕೆಟು ಚಿತ್ರದುರ್ಗದಲ್ಲಿದೆ, ಆ ರೂಢಿಯಲ್ಲಿ ಇದ್ದೀವಿ ನಾವಿನ್ನ. ಅದಕ್ಕೆ ಮುಂಚೆ ಇದೇನಾದರೂ ಮತ್ತೆ ಸಾವಯವ ಮಾರ್ಕೆಟ್ ಏನಾದರೂ ಬಂದರೆ ಅದಕ್ಕೆ ಕಳಿಸ್ಬೇಕನ್ನೋ ಒಂದು ಆಸೆ ಇಟ್ಕೊಂಡಿದ್ದೀವಿ. ಈಗ ನಿಮ್ಮ ಈ ಶೇಂಗಾ, ಜೋಳ, ರಾಗಿ ಇವುಗಳಿಗೆ ರೋಗ ಬಾಧೆ ಕಡಿಮೆ ಇರ್ತದ? ನೀವು ಯಾಕಂದ್ರೆ ಸಾವಯವದಲ್ಲಿ ಇವನ್ನೆಲ್ಲ ಬೆಳೀತಾ ಇರೋದ್ರಿಂದ ರೋಗ ಬಾಧೆ ಆಗಿರ್ಬೋದು, ಕೀಟಬಾಧೆ ಆಗಿರ್ಬೋದು, ಇವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಇರ್ತದಾ, ಹೆಚ್ಚಿರ್ತದೆ, ಹೇಗೆ? ಸರ್, ಈಗ ಯಥೇಚ್ಛವಾಗಿ ರೋಗ ಬರೋದಿಲ್ಲ. ಇದು ಶೇಂಗಾ, ರಾಗಿ, ಜೋಳ ಇದೈತಲ್ಲ, ಇವಕ್ಕೆ ಬಂದು ಭಾಳ ಕಡಿಮೆ ರೋಗಗಳು, ಕೀಟಬಾಧೆಗಳು ಕಡಿಮೆ ಇರ್ತಾವ. ಇದು ಸಾವಯವ ಕೃಷಿ ಆಗಿರೋದ್ರಿಂದ ಅದು ಅಂಥದಕ್ಕೆ ಅದು ಜಾಸ್ತಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದರಲ್ಲಿ, ಸಸಿಯಲ್ಲಿ. ಹಂಗಾಗಿ ಯಾವ ರೋಗ ಕೀಟಬಾಧೆಗಳು ಜಾಸ್ತಿ ಬರೋದಿಲ್ಲ. ಒಳ್ಳೆಯದು ದುರ್ಗೇಶ್. ನಮ್ಮ ಇವತ್ತಿನ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಾವಯವ ಕೃಷಿ ಕುರಿತಾಗಿ ಕೂಡ್ಲಿಗಿ ತಾಲೂಕು ಪೂಜಾರಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ದುರ್ಗೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ.

ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು.